ತುಕಾರಾಂ ಕಾಂಗ್ರೆಸ್ನಿಂದ ನಾಲ್ಕನೇ ಬಾರಿಗೆ ಆಯ್ಕೆಯಾಗಲು ಸ್ಪರ್ಧಾ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಹೊಸ ಮುಖ ಶಿಲ್ಪ, ಜೆಡಿಎಸ್ನಿಂದ ಸೋಮಪ್ಪ ಸೇರಿದಂತೆ 7 ಜನರು ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ 111,768 ಪುರುಷರು, 111,303 ಮಹಿಳೆಯರು, 26 ಜನ ಲಿಂಗತ್ವ ಅಲ್ಪಸಂಖ್ಯಾತ ಮತದಾರರು ಒಳಗೊಂಡು ಒಟ್ಟು 223,097 ಮತದಾರರಿದ್ದಾರೆ. ಈ ಪೈಕಿ 7,800 ಯುವ, 3,080 ಮಂದಿ 80 ವರ್ಷ ಮೇಲ್ಪಟ್ಟವರು, 2,693 ವಿಶೇಷಚೇತನರ ಮತದಾರರಿದ್ದಾರೆ. ಇಲ್ಲಿ 251 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ವೇಳೆ 6:56. ಕೃಷಿ ರಂಗ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ. ರಾಯಚೂರು ಜಿಲ್ಲೆಗೆ ವಿವಿಧ ಬೆಳೆಗಳಲ್ಲಿ ಶಿಫಾರಸು ಮಾಡಿದ ಸುಧಾರಿತ ತಳಿಗಳು ಮತ್ತು ಮಹತ್ವ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಉಮೇಶ್ ಹಿರೇಮಠ ಅವರೊಂದಿಗೆ ಸಂದರ್ಶನ. ನಂತರ ಬಿದಿರು ಉತ್ಪಾದನೆ ಮತ್ತು ಮಾರಾಟ ಕುರಿತು ಮಾಹಿತಿ. ಕ್ಯಾದಿಗೆರೆ ಗ್ರಾಮದ ಪ್ರಹ್ಲಾದ್ ನಾಗರಾಳ್ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳು. ಹಾಗಾದರೆ ಮೊದಲಿಗೆ ಕೇಳಿ, ರಾಯಚೂರು ಜಿಲ್ಲೆಗೆ ವಿವಿಧ ಬೆಳೆಗಳಲ್ಲಿ ಶಿಫಾರಸು ಮಾಡಿದ ಸುಧಾರಿತ ತಳಿಗಳು ಮತ್ತು ಮಹತ್ವ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಉಮೇಶ್ ಹಿರೇಮಠ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆಲ್ಲ ಸ್ವಾಗತ. ರೈತ ಬಾಂಧವರು, ಇವತ್ತಿನ ಒಂದು ವಿಷಯ ಗುಣಮಟ್ಟದ ಬೀಜಗಳ ಲಕ್ಷಣಗಳು ಮತ್ತು ಆಯ್ಕೆ ಅಂತಕ್ಕಂಥ ವಿಚಾರ. ಈ ಒಂದು ವಿಚಾರದ ಮೇಲೆ, ವಿಷಯದ ಮೇಲೆ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಉಮೇಶ್ ಹಿರೇಮಠ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಉಮೇಶ್ ಅವರೇ. ನಮಸ್ತೆ. ಹೇಳಿ, ಮೊದಲನೇದಾಗಿ ಗುಣಮಟ್ಟದ ಬೀಜವನ್ನು ಬಳಸಿ, ಗುಣಮಟ್ಟದ ಬೀಜವನ್ನು ಬಳಸಿ ಅಂತೇಳಿ ನಾವು ರೈತರಿಗೆಲ್ಲ ಹೇಳ್ತಾ ಇರ್ತೀವಿ. ಗುಣಮಟ್ಟ ಬೀಜದ ಒಂದು ಮಹತ್ವದ ಬಗ್ಗೆ ತಿಳಿಸ್ಕೊಡಿ ನಮ್ಮ ರೈತರಿಗೆ ಮೊದಲನೇದಾಗಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈಗ ಮೊದಲೇ ಹೇಳಿದಾಗೆ ನಮ್ಮ ಕೃಷಿಯಲ್ಲಿ ಬೀಜದ ಮಹತ್ವ ಬಹಳ ಇದೆ. ಈಗ ನಾವು ಯಾವುದೇ ಒಂದು ಬೆಳೆ ಚೆನ್ನಾಗಿ ಬರಬೇಕಂತಂದ್ರೆ ಬೀಜ ಚೆನ್ನಾಗಿರಬೇಕು. ಈಗ ಎಲ್ಲ ನಾಣ್ಯಗಳಿದ್ದಾವೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು, ಸುಬೀಜಂ ಸುಕ್ಷೇತ್ರ ಜಯತೆ ಸಂಪದ್ಯತೆ. ಅಂದರೆ ನಾವು ಒಳ್ಳೆ ಬೀಜವನ್ನು ಆಯ್ಕೆ ಮಾಡಿಕೊಂಡಾಗ ನಾವು ಏನು ಹೊಲದಲ್ಲಿ ನಾವು ಒಳ್ಳೆ ಇಳುವರಿ, ಬೀಜ ಚೆನ್ನಾಗಿದ್ರೇ ಇಳುವರಿ ಚೆನ್ನಾಗಿ ಬರ್ತದೆ. ಈಗ ಸಾಮಾನ್ಯವಾಗಿ ನಮ್ಮ ಸಂಶೋಧನಾ ಕ್ಷೇತ್ರಗಳಲ್ಲಿ ನೋಡಿದಾಗ ಗುಣಮಟ್ಟದ ಬೀಜದ ಬಳಕೆಯಿಂದ ಕನಿಷ್ಠ 15-20% ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಬೋದು ನಾವು. ಅದೇ ರೀತಿ ಈಗ ಬೀಜದ ಬಗ್ಗೆ ಇನ್ನೊಂದು ಲಕ್ಷಣಗಳು ಹೇಳಬೇಕಂತಂದರೆ, ಈಗ ನಾವು ಯಾವುದೇ ಒಂದು ಬೆಳೆಯ ಬೀಜ ಅಂತ ಹೇಳಬೇಕಂದ್ರೆ ಅದಕ್ಕೆ ಕೆಲವೊಂದು 4-5 ನಿರ್ದಿಷ್ಟ ಲಕ್ಷಣಗಳಿರ್ತವೆ. ಮೊದಲನೇದಾಗಿ ಅದು ಮೊಳಕೆ, ಚೆನ್ನಾಗಿ ಮೊಳಕೆ ಬರಬೇಕು. ಈಗ ನಾವು ಸಾಮಾನ್ಯವಾಗಿ ಕಳೆದ ಒಂದು 15-20 ದಿನಗಳಿಂದ ಮಳೆ ಆಗಿ ರೈತರು ಕೆಲವರು ಬಿತ್ತಿದ್ದಾರೆ, ಬಿತ್ತಿದ್ರು ಕೂಡ ಕೆಲವೊಬ್ಬ ರೈತರ ಹೊಲದಲ್ಲಿ ಮೊಳಕೆ ಚೆನ್ನಾಗಿ ಬಂದಿಲ್ಲ. ಆ ಮೊಳಕೆ ಬರದೇ ಇರೋದಕ್ಕೆ ಕಾರಣ ಬೀಜ ಮೊಳಕೆ ಶಕ್ತಿ ಇಲ್ಲದೇ ಇರೋ ಕಾರಣ ಇರಬಹುದು. ಅದಕ್ಕೆ ನಾವು ಬೀಜಕ್ಕೆ ಪ್ರಮುಖವಾಗಿ ಮೊಳಕೆ ಶಕ್ತಿ ಇರಲೇಬೇಕು. ಮೊಳಕೆ ಇದ್ರೇ ನಾವು ಬೀಜ ಸಸ್ಯಗಳ ಸಂಖ್ಯೆ ಕಡಿಮೆ ಚೆನ್ನಾಗಿ ಬರ್ತದೆ, ಅದೇ ರೀತಿ ಇಳುವರಿ ಕೂಡ ಬರ್ತದೆ. ಮತ್ತು ಇನ್ನೊಂದು ಪ್ರಮುಖ ಲಕ್ಷಣ ಅಂತಂತಂದು ಹೇಳಬೇಕಂದ್ರೆ ಭೌತಿಕ ಶುದ್ಧತೆ. ಈಗ ನಾವು ಬೀಜ ಜೊತೆಗೆ ಕೆಲವೊಂದು ಕಲಬೆರಕಗಳು ನೋಡ್ತಾ ಇರ್ತೀವಿ, ಎಲ್ಲಿ ರೈತರು ನಾವು ಲೂಸ್ ಬೀಜಗಳನ್ನು ತಗೊಳ್ತಾರೆ ಮಾರುಕಟ್ಟೆಯಲ್ಲಿ. ಆ ಸಂದರ್ಭದಲ್ಲಿ ಈ ಕಸ ಆಗಲಿ ಅಥವಾ ಸಣ್ಣ ಕಾಳಾಗಿರ್ಬೋದು ಬೀಜ ಆಗಿರ್ಬೋದು ಅಥವಾ ಒಡೆದ ಕಾಳಾಗಿರ್ಬೋದು, ಕಲ್ಲು ಆಗಿರ್ಬೋದು, ಮಣ್ಣಾಗಿರ್ಬೋದು, ಇದು ಯಾವುದೇ ರೀತಿಯಿಂದ ಬೀಜದಿಂದ ಕೂಡಿರಬಾರ್ದು, ಬೀಜದಲ್ಲಿ ಯಾವುದೇ ಸೇರಿರಬಾರ್ದು. ಸೇರಿದ್ರೆ ಏನಾಗುತ್ತೆ ಅಂದರೆ, ಈಗ ಒಂದು ಬೀಜದ ಪ್ರಮಾಣ ಹೆಚ್ಚಿಗೆ, ಈಗ 1 ಎಕರೆಗೆ 5 ಕೆಜಿ ಬೀಜ ಬೇಕಾದ್ರೆ 6-7 ಕೆಜಿ ಬೀಜ ಉಪಯೋಗ ಮಾಡಬೇಕಾಗ್ತದೆ. ಅದೇ ರೀತಿ ಏನು ಕಸ ಕಡ್ಡಿ ಮಣ್ಣು ಅಂತ ಏನು ಹೇಳ್ತೀವಿ, ಇವು ಏನು ವಿವಿಧ ನಮ್ಮ ಕೃಷಿಯಲ್ಲಿ ರೋಗಗಳು ಬರ್ತವೆ ಅವುಗಳನ್ನು ಹರಡಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಅದಕ್ಕೆ ನಾವು ಯಾವುದೇ ಬೀಜವನ್ನು ಉಪಯೋಗ ಮಾಡಬೇಕಂತ ಹೇಳಿದ್ರೆ ಇದು ಭೌತಿಕವಾಗಿ ಶುದ್ಧವಾಗಿರ್ಬೇಕು. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ, ನಮ್ಮ ಏನು ವಕ್ಕಲ್ತನ ಅಥವಾ ನಾವು ಕೃಷಿಯಲ್ಲಿ ಏನ್ ಹೇಳ್ತೀವಿ, 65-70% ರೋಗಗಳು ನಾವು ಏನ್ ಕಾಣ್ತೇವೆ ಅವು ಬೀಜದ ಮುಖಾಂತರ ಹರಡ್ತಾವ. ಆದ್ದರಿಂದ ಬೀಜವನ್ನು ಈ ಏನು ರೋಗವಾಗಿರ್ಬೇಕು. ನಾವು ಬೀಜದಲ್ಲಿ ಏನಾದ್ರೂ ರೋಗಾಣುಗಳು ಇದ್ರೆ ಮುಂದಿನ ದಿನದಲ್ಲಿ ನಮಗೆ ಇಳುವರಿ ಕೂಡ ಬಹಳ ಕುಂಠಿತ ಆಗ್ತದೆ. ಮತ್ತೆ ಇನ್ನೊಂದು ಪ್ರಮುಖವಾದ ಲಕ್ಷಣ ಅಂತಂದ್ರೆ ಏನು ಜೆನೆಟಿಕ್ ಪ್ಯೂರಿಟಿ ಅಂತ ಹೇಳ್ತೀವಿ, ಅಥವಾ ತಳಿ ಶುದ್ಧತೆ. ಅದು ಬಹಳ ಮಹತ್ವದಾಗಿದೆ. ಇದ್ರ ತಳಿ ಶುದ್ಧತೆ ಮಹತ್ವ ಹೇಳ್ಬೇಕಂತಂದ್ರೆ, ಈಗ ನಾವು ವಿಶ್ವವಿದ್ಯಾಲಯ ಅಥವಾ ಸರ್ಕಾರದ ಯಾವುದೇ ಒಂದು ಸಂಶೋಧನಾ ಸಂಸ್ಥೆ ಆಗಿರ್ಬೇಕು, ಒಂದು ತಳಿಗಳನ್ನ ಬಿಡುಗಡೆ ಮಾಡಿದಾಗ ಆ ತಳಿ ಏನು 100% ಕೂಡ ತಳಿ ಶುದ್ಧತೆ ಹೊಂದಿರ್ತದೆ. ಈಗ ಉದಾಹರಣೆ ಹೇಳ್ಬೇಕಂತಂದ್ರೆ ಟಿ ಎಸ್ 3 ಆರ್ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರವರು ಅಭಿವೃದ್ಧಿಪಡಿಸಿದ ಒಂದು ತಳಿ. ಈ ಒಂದು ನಾವು ಯಾವುದೇ ಒಂದು ಬೀಜ ಮಾರಾಟ ನಮ್ಮ ರಾಯಚೂರಿನಲ್ಲಿ ಮಾರಾಟ ಮಾಡಬೇಕಂತಂದ್ರೆ ಈ ತಳಿ 100% ಏನು ತಳಿ ಶುದ್ಧತೆ ಹೊಂದಿರ್ತದೆ 100%. ಆದ್ರೆ ಈಗ ಇದರಲ್ಲಿ ಯಾವುದೇ ಈಗ ರೈತರು ಸಾಮಾನ್ಯವಾಗಿ ಹಳೆ ತಳಿಗಳನ್ನ ಕೆಲವೊಬ್ರು ಉಪಯೋಗ ಮಾಡ್ತಿರ್ತಾರೆ, ಅದರಲ್ಲಿ ಗುಲಿಯಾಳ ಅಂತ ಹೇಳ್ತೀವಿ. ಈ ಗುಲಿಯಾಳ ಏನಾಗಿರುತ್ತೆ, ಈ ಗುಲಿಯಾಳು ನೆಟೆ ರೋಗ ಅಥವಾ ಗೊಡ್ಡು ರೋಗ ಬರುವಂತ ಲಕ್ಷಣ ಬಹಳ ಇರ್ತವೆ. ಅದರಲ್ಲಿ ಕೇವಲ 1 ಕೆಜಿಯಲ್ಲಿ 100 ಗ್ರಾಮು ಅಥವಾ 50 ಗ್ರಾಮು ಈ ಬೇರೆ ಯಾವ್ದಾದ್ರು ರೋಗ ನಿರೋಧಕತೆ ಇಲ್ಲದ ಬೀಜಗಳು ಏನಾದರೂ ಅದರಲ್ಲಿ ಮಿಶ್ರಣ ಆಗಿದ್ರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಬಹಳ ತೊಂದರೆ ಆಗ್ತದೆ. ಯಾಕಂದ್ರೆ ನಾವು ರೈತರು ಹೊಲದಲ್ಲಿ ರೋಗರಹಿತವಾಗಿರ್ಬೇಕು ಯಾವುದೇ ಗಿಡಗಳು. ಈಗ ನಾವು ಬಿತ್ತನೆ ಬೀಜದಲ್ಲೇ ಕೂಡ ಬೀಜಗಳು ಸರಿಯಾಗಿ ಶುದ್ಧತೆ ಇರದೆ ಹೋದ ಸಂದರ್ಭದಲ್ಲಿ ಇಳುವರಿ ಕುಂಠಿತವಾಗುವ ಲಕ್ಷಣಗಳು ಬಹಳ ಕಂಡು ಬರ್ತದೆ. ಅಂದ್ರೆ ನೀವಂದಂಗೆ ಮುಖ್ಯವಾಗಿ ಬೀಜ ಒಳ್ಳೆ ಮೊಳಕೆಯನ್ನು ಹೊಂದಿರಬೇಕು, ತಳಿ ಶುದ್ಧತೆ ಇರಬೇಕು, ಅದರಲ್ಲಿ ಭೌತಿಕ ಶುದ್ಧತೆನೂ ಬಹಳ ಮುಖ್ಯ, ಅದರಲ್ಲಿ ಬೇರೆ ಕಸ ಕಡ್ಡಿ ಕಲ್ಲು ಮಣ್ಣುಗಳು ಕೂಡಿರಬಾರ್ದು ಅಂತಕ್ಕಂಥ ವಿಚಾರ, ಇದು ಒಳ್ಳೆಯ ಬೀಜದ ಲಕ್ಷಣ ಅಂತ ಹೇಳ್ತಿರ್ತಾವೆ. ಈ ತಳಿಯ ಶುದ್ಧತೆಗೆ ಬಂದಾಗ ಇಲ್ಲಿ ಬೇರೆ ತಳಿಯ ಬೀಜಗಳು ಮಿಶ್ರಣ ಆಗಿರ್ತಾವಂತಿರತ್ತಾವೆ. ಹೇಗೆ ತೊಗರಿ, ಈಗ ಉದಾಹರಣೆಗೆ TS3R ತೆಗೆದುಕೊಂಡಾಗ ಈ ಒಂದು ತೊಗರಿ ತಳಿಯಲ್ಲಿ ಬೇರೆ ಒಂದು ತಳಿಯ ಬೀಜಗಳು ಮಿಶ್ರಣ ಇರುವ ಸಾಧ್ಯತೆ ಇರೋದಂತೀರಿ, ಯಾಕೆ ಹೇಗೆ ಆಗಬಹುದು ಇಲ್ಲಿ ಸಾಧ್ಯತೆಗಳು? ಇವಾಗ ರೈತರಿಗೆ ಒಂದು ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ, ಯಾವುದೇ ಒಂದು ಬೆಳೆ ತೊಗರಿ ಆಗಲಿ ಅಥವಾ ಯಾವುದೇ ಬೆಳೆ ಆಗಿರಲಿ, ನೀವು ಬೀಜ ಖರೀದಿ ಮಾಡುವಾಗ ಅಧಿಕೃತ ಸಂಸ್ಥೆಯಿಂದ ನೀವು ಬೀಜವನ್ನ ಖರೀದಿ ಮಾಡಬೇಕು. ಅಧಿಕೃತ ಬೀಜ ಸಂಸ್ಥೆ ಹೇಳ್ಬೇಕಂತಂದ್ರೆ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಆಗಿರ್ಬೋದು, ಅಥವಾ ಕರ್ನಾಟಕ ರಾಜ್ಯ ಬೀಜ ನಿಗಮ ಆಗಿರ್ಬೋದು, ರಾಷ್ಟ್ರೀಯ ಬೀಜ ನಿಗಮ ಆಗಿರ್ಬೋದು, ಅಥವಾ ಇನ್ಯಾವುದು ಖಾಸಗಿ ಸಂಸ್ಥೆಗಳಿಂದ ಬೀಜ ಮಾರಾಟ ಮಾಡ್ತಾರೆ. ಈ ಬೀಜ ಮಾರಾಟ ಸಂಸ್ಥೆಗಳಲ್ಲಿ ಏನಾಗಿರುತ್ತೆ ಅಂದ್ರೆ, ಬೀಜೋತ್ಪಾದನೆಯನ್ನು ಒಂದು ನಿರ್ದಿಷ್ಟವಾದ ವಿಧಾನದಲ್ಲಿ ಮಾಡಿರ್ತಾರೆ. ಈಗ ಬೀಜೋತ್ಪಾದನೆ ಮಾಡಬೇಕಂದ್ರೆ ಕೆಲವೊಂದು ವಿಧಾನಗಳಲ್ಲಿ ಪಾಲನೆ ಮಾಡಲೇಬೇಕಾಗುತ್ತೆ. ಈಗ ಬೀಜ ಪ್ರಮಾಣೀಕರಣ, ಈಗ ಇದೊಂದು ಸರ್ಕಾರಿ ಸಂಸ್ಥೆ ಕೂಡ ಬೀಜ ಪ್ರಮಾಣೀಕರಣ ಕೈಗೊಂಡು ಪ್ರತಿಯೊಂದು ಹಂತದಲ್ಲೂ ಬೀಜದಿಂದ ಹಿಡಿದು ಕೊನೆ ರಾಶಿ ಆಗುವವರೆಗೂ ಎಲ್ಲ ಹಂತದಲ್ಲೇ ಅವರು ಗುಣಮಟ್ಟವನ್ನು ಖಾತ್ರಿ ಮಾಡಿಕೊಂಡು ರೈತರಿಗೆ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಯಾವುದೇ ರೀತಿಯಿಂದ ಬೀಜ ಏನು ತಳಿ ಶುದ್ಧತೆಯನ್ನು ಕೆಡುವಂತ ಒಂದು ಪ್ರಮಾಣವಾಗಿ ಬರೋದಿಲ್ಲ. ಆದ್ರೆ ಈಗ ಕೆಲವೊಬ್ಬ ರೈತರು ಏನ್ ಮಾಡ್ತಾರೆ, ಮನೆಯಲ್ಲಿರೋ ಬೀಜಗಳನ್ನ, ಹೌದು ಈಗ ರೈತರು TS3R ಅನ್ನ ಓದು ಸರ್ಟಿಫೈಡ್ ಬೀಜವನ್ನ ಹಾಕಿರ್ತಾರೆ, ಅದು ಅಲ್ಲಲ್ಲೆಲ್ಲ ಒಂದು ಗ್ಯಾಪ್ ಫಿಲ್ಲಿಂಗ್ ಮಾಡ್ಲಿಕ್ಕೆ ಮನೆಯಲ್ಲಿದ್ದಂತ ಬೀಜಗಳನ್ನ ಬಳಸಿಬಿಡ್ತಾರೆ. ನಾಳೆ ರಾಶಿ ಮಾಡುವಾಗ ಎರಡೂ ಕಟಾವ್ ಮಾಡ್ಕೊಂಡು ಒಟ್ಟಿಗೆ ಸೇರಿಸಿಬಿಡ್ತಾರೆ. ಇಂತಹ ಸಂದರ್ಭದಲ್ಲಿ ಅದೇ ಬಿತ್ತನೆ ಬೀಜವನ್ನ ಮರು ವರ್ಷ ಬಳಸಿದಾಗ ತೊಂದರೆ ಆಗ್ಬೋದು. ಇದು ಖಂಡಿತ. ಈಗ ಕೆಲವೊಬ್ಬ ರೈತರು ಏನು ಗ್ಯಾಪ್ ಆದ ಸಂದರ್ಭದಲ್ಲಿ ಮನೆಯಲ್ಲೂ ಬೀಜಗಳನ್ನ ಹಾಕಿರ್ತಾರೆ, ಅಥವಾ ರಾಶಿ ಮಾಡೋ ಟೈಮಲ್ಲಿ ಕೂಡ ಒಂದು ಏನೋ ಮಿಶ್ರಣ ಆಗೋ ಚಾನ್ಸಸ್ ಬಹಳ ಇರ್ತದೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಬೇರೆ ತಳಿಗಳು ಮಿಶ್ರಣ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ರೈತರು ಏನು ಪ್ರಮಾಣಿತ ಬೀಜಗಳನ್ನ ಅಥವಾ ತಮ್ಮ ಮನೆಯಲ್ಲಿ ಬೀಜಗಳನ್ನ ಕನಿಷ್ಠ ಒಂದು 2-3 ವರ್ಷ ನೀವು ಉಪಯೋಗಿಸಿಕೊಂಡ್ರೆ ಕಟಾವು ಮಾಡೋ ಸಮಯದಲ್ಲಿ ಒಳ್ಳೆ ಗುಣಮಟ್ಟದ ಬೀಜಗಳ ಲಕ್ಷಣ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ವರ್ಷ ಅವರು ಉಪಯೋಗ ಮಾಡ್ಕೊಳ್ಬಹುದು. ಈಗ ಇನ್ನೊಂದು ವಿಚಾರ, ಬೀಜದಲ್ಲಿ ಬೇರೆ ಬೇರೆ ವರ್ಗಗಳು ಬರ್ತವೆ. ಈಗ ನಾವು ಬ್ರೀಡರ್ ಸೀಡ್ ಅಂತ ಹೇಳ್ತೀವಿ, ಟ್ರಿಪಲ್ ಲೆವೆಲ್ ಸೀಡ್ ಅಂತ ಹೇಳ್ತೀವಿ, ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಯಾವ್ಯಾವ ರೀತಿ ಬೀಜದ ವರ್ಗಗಳು ಬರ್ತವೆ ಇಲ್ಲಿ? ಈಗ ನಮಗೆ ಎಲ್ಲ ನಮ್ಮ ಭಾರತದಲ್ಲಿ ಎಲ್ಲ ಒಂದು ಕ್ರಿಯೆಗೆ ಒಂದೊಂದು ಕಾನೂನು ಇದೆ, ಅದೇ ರೀತಿ ಬೀಜಕ್ಕೂ ಕೂಡ ಒಂದು ಕಾನೂನು ಇದೆ. ಅದಕ್ಕೆ ಬೀಜ ಕಾಯ್ದೆ 1966 ಅಂತ ಹೇಳ್ತೀವಿ. ಆ ಕಾಯ್ದೆಯಲ್ಲಿ ನಾವು 3 ವರ್ಗಗಳನ್ನು ಕಾಣಬಹುದು. ಮೊದಲನೇದಾಗಿ ತಳಿವರ್ಧಕ ಬೀಜ ಅಥವಾ ನಾವು ಬ್ರೀಡರ್ ಸೀಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಮತ್ತೆ ಎರಡನೇದಾಗಿ ಫೌಂಡೇಶನ್ ಸೀಡ್ಸ್ ಅಥವಾ ಮೂಲ ಬೀಜ ಅಂತ ಕರಿತೀವಿ. ಮೂರನೇದಾಗಿ ಪ್ರಮಾಣಿತ ಬೀಜ ಅಥವಾ ಸರ್ಟಿಫೈಡ್ ಸೀಡ್ಸ್ ಅಂತ ಕರಿತೀವಿ. ಇದು ನಮ್ಮ ಬೀಜ ಕಾಯ್ದೆಯಲ್ಲಿ ಕೂಡ ಇದೆ. ಮತ್ತೆ ಇನ್ನೊಂದು 4ನೇ ವರ್ಗ ಇದೆ, TL ಅಂತ ಹೇಳ್ತೀವಿ ಅಥವಾ ಟ್ರೂತ್ಫುಲ್ ಲೇಬಲ್ ಸೀಡ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನು ಫೌಂಡೇಶನ್ ಸೀಡ್ಸ್ ಮೂಲ ಬೀಜ ಮತ್ತು ಸರ್ಟಿಫೈಡ್ ಸೀಡ್ಸ್ ಇವೆರಡು ಬೀಜಗಳನ್ನ ಬೀಜ ಪ್ರಮಾಣೀಕರಣ ಸಂಸ್ಥೆಯವರು ಪ್ರಮಾಣೀಕರಣ ಮಾಡ್ತಾರೆ. 4ನೇ ವರ್ಗ ಟ್ರೂತ್ಫುಲ್ ಲೇಬಲ್ ಸೀಡ್ಸ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ಒಂದು ಗುಣಮಟ್ಟದ ಬೀಜ ಗುಣಮಟ್ಟದ ಲಕ್ಷಣಗಳನ್ನು ಬೀಜ ಲಕ್ಷಣಗಳನ್ನು ಹೊಂದಿರುತ್ತದೆ. ಆದರೆ ಇದರಲ್ಲಿ ಬೀಜ ಪ್ರಮಾಣೀಕರಣ ಸಂಸ್ಥೆಯವರು ಯಾವುದೇ ರೀತಿಯಿಂದ ಖಾತ್ರಿಯನ್ನು ಮಾಡಿರುವುದಿಲ್ಲ. ಯಾರು ಬೀಜೋತ್ಪಾದನೆ ಮಾಡಿರ್ತಾರೆ, ಸಂಸ್ಥೆ ಆಗಿರ್ಬೋದು, ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆ ಆಗಿರ್ಬೋದು, ಬೀಜೋತ್ಪಾದನೆ ಮಾಡಿರುವವರು ಮಾಡಿರುವವರಂಥವರು ಆ ತಳಿಗೆ ಆ ಏನು ಶುದ್ಧತೆಯನ್ನು ನಾವು ಅಥವಾ ಮೊಳಕೆ ಪ್ರಮಾಣ ಏನು ನಾವು ನಿರ್ದಿಷ್ಟಪಡಿಸಿ ಸರ್ಕಾರ ಅದನ್ನು ಅವರು ಖಾತರಿಪಡಿಸಿಕೊಂಡು ರೈತರಿಗೆ ವಿತರಿಸ್ತಾರೆ. ಅಂದ್ರೆ 4 ತರ ಬೀಜದ ವರ್ಗಗಳು ಬರ್ತವೆ ಇಲ್ಲಿ. 4. ಇನ್ನ ಗುಣಮಟ್ಟದ ಬೀಜದ ಆಯ್ಕೆ ಬಗ್ಗೆ ಏನ್ ಹೇಳ್ತೀರಿ? ಯಾವ ರೀತಿ ಗುಣಮಟ್ಟದ ಬೀಜದ ಆಯ್ಕೆ ನಾವು ಹೇಳ್ತೀವಿ, ಗುಣಮಟ್ಟದ ಬೀಜವನ್ನ ಬಳಸಿ, ಗುಣಮಟ್ಟದ ಬೀಜವನ್ನ ಬಳಸಿ ಅಂತೇಳಿ, ಗುಣಮಟ್ಟದ ಬೀಜದ ಆಯ್ಕೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ರೈತರು ಸಾಮಾನ್ಯವಾಗಿ ನೋಡ್ತಾರೆ ಯಾವ ಬೀಜ ತಗೋಬೇಕ್ರಿ, ಯಾವ ಕಂಪನಿ ಬೀಜ ತಗೋಬೇಕು, ಹಾಗೆ ಈಗ ಕೇಳ್ತಿರ್ತಾರೆ. ಈಗ ತಳಿ ಬಂದಾಗ, ತೊಗರಿ ಬಂದಾಗ ಯಾವ ತಳಿ ಹಾಕಿ ಚಲೋ ಬರುತ್ತೆ ಹಾಗೆ ಕೇಳ್ತಾರೆ. ಇಲ್ಲಿ ಗುಣಮಟ್ಟ ಬಂದಾಗ ಇಲ್ಲಿ ಗುಣಮಟ್ಟ ಯಾವ ರೀತಿ ಖಚಿತಪಡಿಸಿಕೋಬೇಕು, ಯಾವ ರೀತಿ ಆಯ್ಕೆ ಮಾಡಬೇಕು? ಈಗ ನಮ್ಮ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗ ಚೆನ್ನಾಗಿ ಮಳೆ ಬರ್ತಾ ಇದೆ. ರೈತರು ಒಂದು ಎಲ್ಲ ಬೆಳೆಗಳ ಒಂದು ಸಿದ್ಧತೆಯನ್ನು ನಡೆಸಿರ್ತಾರೆ. ಈಗ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ನಾವು ಮಾರುಕಟ್ಟೆ ಬೆಲೆ ಮೇಲೆ ನಾವು ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಯಾವ ತಳಿ ಅಥವಾ ಯಾವ ಬೆಳೆ, ಈ ವರ್ಷ ಏನು ಹತ್ತಿಗೆ ಒಂದು ಒಳ್ಳೆ ಬೆಲೆ ಇದೆ, ಎಲ್ಲ ರೈತರು ಹತ್ತಿ ಬೆಳೆಯನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ನಾವು ಎಣ್ಣೆ ಕಾಳಲ್ಲಿ ಬಂತಂತಂದ್ರೆ ಈಗ ಸೂರ್ಯಪಾನ, ಸೂರ್ಯಕಾಂತಿ ಕೂಡ ಒಂದು ಬಹಳ ಎಂದು ವಿಸ್ತೀರ್ಣಗಳ ಎಕರೆಗಳಲ್ಲಿ ನಾವು ಬಿತ್ತನೆ ಕಾಣ್ತಾ ಇದ್ದೀವಿ. ಈಗ ನಾವು ಆಯ್ಕೆ ಮಾಡ್ಕೊಂತ ತಳಿ ನಮ್ಮ ಹೊಲಕ್ಕೆ ಸೂಕ್ತವಾಗಿದೆಯೋ ಇಲ್ಲ ಅಂತ ಅದನ್ನ ನೋಡ್ಕೊಳ್ಬೇಕಾಗುತ್ತೆ. ಆಯ್ಕೆ ಮಾಡ್ತಕ್ಕಂತ ಬೆಳೆನ ಅಥವಾ ತಳಿ ಅಂತ ಹೇಳ್ತಾರೆ? ಬೆಳೆದು ಬಹಳ ಮುಖ್ಯವಾಗಿರ್ತದೆ. ನಮಗೆ ಕೆಲವೊಂದು ಬೆಳೆಗೆ ನೀರಾವರಿ ನೀರು ಬೇಕಾಗ್ತದೆ, ಅಥವಾ ಕೆಲವೊಂದು ಬೆಳೆಗಳನ್ನು ನಾವು ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯಬೇಕಾಗ್ತದೆ. ಅದಕ್ಕೆ ನಮಗೆ ಇರುವಂತಹ ಒಂದು ಏನೋ ಸೌಕರ್ಯಗಳನ್ನು ನೋಡಿಕೊಂಡು ನಾವು ಬೆಳೆಗಳನ್ನ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಮತ್ತು ಇನ್ನೊಂದು ಏನು, ಈ ತಳಿಗಳಲ್ಲಿ 2 ವಿಧಗಳು ಬರ್ತವೆ. ಒಂದು ನೇರ ತಳಿ ಅಂತ ಇಂಗ್ಲಿಷ್ ಅಲ್ಲಿ ನಾವು ಏನಂತ ಓಪನ್ ಪಾಲಿನೇಟೆಡ್ ವೆರೈಟೀಸ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಹೈಬ್ರಿಡ್ಸ್, ಎರಡನೇ ವರ್ಗ ಅಂದ್ರೆ ಹೈಬ್ರಿಡ್ಸ್ ಸಂಕರಣ ತಳಿಗಳಂತೆ, ಅದು ಬಹಳ ಮುಖ್ಯ. ಈ ಸಂಕರಣ ತಳಿ ಅಥವಾ ಹೈಬ್ರಿಡ್ಸ್ ಅಂತ ಏನ್ ಹೇಳ್ತೀವಿ, ಅದು ಚೆನ್ನಾಗಿರುವಂತ ಹೊಲದಲ್ಲಿ ಅಥವಾ ನೀರು ಒಳ್ಳೆ ಫಲವತ್ತಾದ ಭೂಮಿ, ನೀರ್ ಕೊಡುವಂತ ವ್ಯವಸ್ಥೆ, ಚೆನ್ನಾಗಿ ವ್ಯವಸಾಯ ಮಾಡುವಂತ ಹೊಲದಲ್ಲಿ ಇಳುವರಿ ಚೆನ್ನಾಗಿ ಬರ್ತದೆ. ಅಂತ ಹೊಲದಲ್ಲಿ ನೀವು ಹೈಬ್ರಿಡ್ ಅಥವಾ ಸಂಕರಣ ತಳಿಗಳನ್ನ ಆಯ್ಕೆ ಮಾಡಬೇಕಾಗ್ತದೆ. ಎಲ್ಲಿ ನಿಮಗೆ ಸೌಕರ್ಯ ಕಡಿಮೆ ಇದೆಯೋ, ಭೂಮಿ ಫಲವತ್ತತೆ ಅಷ್ಟು ಚೆನ್ನಾಗಿಲ್ಲ, ಅಂತ ಹೊಲದಲ್ಲಿ ನೀವು ಬೇಕಾದ್ರೆ ನೇರ ತಳಿಗಳನ್ನ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಅದೇ ಮತ್ತು ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಎಲ್ಲಾ ಬೆಳೆಗಳಲ್ಲಿ ನೇರ ತಳಿ ಸಿಗ್ತದೆ, ಆದ್ರೆ ಎಲ್ಲಾ ಬೆಳೆಗಳಲ್ಲಿ ಸಂಕರಣ ತಳಿಗಳು ಸಿಗೋದಿಲ್ಲ. ಈಗ ಎಲ್ಲಿ ಸೂರ್ಯಪಾನ ಅಥವಾ ಮೆಕ್ಕೆಜೋಳ, ಭತ್ತ, ಹತ್ತಿ ಇಂತಹ ಬೆಳೆಗಳಲ್ಲಿ, ಇಲ್ಲಿ ನಾವು ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ಸ್ ಅಥವಾ ಪರಕೀಯ ಪರಾಗಸ್ಪರ್ಶ ಬೆಳೆಗಳು ಅಂತ ಏನ್ ಹೇಳ್ತೀವಿ, ಅಂತ ಬೆಳೆಗಳಲ್ಲಿ ನಾವು ಹೈಬ್ರಿಡ್ಸ್ ಅಥವಾ ಸಂಕರಣ ತಳಿಗಳನ್ನ ಕಾಣಬಹುದು. ಈಗ ಇಲ್ಲಿ ಸ್ವಕ್ರಿಯ ಪರಾಗಸ್ಪರ್ಶ ಬೆಳೆಗಳಲ್ಲಿ ಅತಿ ವಿರಳ, ಅಂತ ಬೆಳೆಗಳಲ್ಲಿ ನಾವು ನೇರ ತಳಿಗಳನ್ನ ಕಾಣಬಹುದು. ನಮಗೆ ಇರುವಂತಹ ಸೌಕರ್ಯಗಳನ್ನ ನೋಡಿಕೊಂಡು ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಈಗ ಬಿತ್ತನೆ ಬೀಜಗಳು ಕನಿಷ್ಠ ಎಷ್ಟು ಒಂದು ಮೊಳಕೆ ಪ್ರಮಾಣವನ್ನು ಹೊಂದಿರದೆ ಒಳ್ಳೇದಂತಿರ್ತಾವೆ, ಕಳಪೆ ಮೊಳಕೆ ಇದ್ದಾಗ ಏನು ಮಾಡಬೇಕಾಗತ್ತೆ, ಅಥವಾ ಕಳಪೆ ಮೊಳಕೆ ಅಂದ್ರೆ ಏನು, ಎಷ್ಟು ಬಿತ್ತನೆ ಬೀಜ ಕನಿಷ್ಠ ಎಷ್ಟು ಪ್ರಮಾಣದಲ್ಲಿ ಮೊಳಕೆ ಪ್ರಮಾಣ ಹೊಂದಿರಬೇಕು? ಪ್ರತಿಯೊಂದು ಬೆಳೆಗೂ ಮೊಳಕೆ ಪ್ರಮಾಣವನ್ನ ನಮ್ಮ ಬೀಜ ಕಾಯ್ದೆಯಲ್ಲಿ ನಿಗದಿಪಡಿಸಲಾಗಿದೆ. ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ತೊಗರಿಗೆ 75% ಮೊಳಕೆ ಬರಬೇಕು, ಬರಲೇಬೇಕು. ಅದೇ ರೀತಿಯಾಗಿ ಭತ್ತಕ್ಕೆ ಬಂದ್ರೆ 80% ಮೊಳಕೆ ಬರಲೇಬೇಕು. ಮತ್ತೆ ಇನ್ನು ಸೂರ್ಯಪಾನ ಬಂದ್ರೆ 70%, ಮತ್ತೆ ಶೇಂಗಾ ಬಂದ್ರೆ 70%. ಪ್ರತಿಯೊಂದು ಬೆಳೆಗೂ ನಿರ್ದಿಷ್ಟವಾದ ಮೊಳಕೆ ಪ್ರಮಾಣ ಇದನ್ನು ನಿಗದಿಪಡಿಸಲಾಗಿದೆ. ಇದರ ಜೊತೆಗೆ ವಿವಿಧ ಗುಣಲಕ್ಷಣಗಳು, ನಮ್ಮ ಕಾರ್ಯಕ್ರಮದ ಮೊದಲೇ ಹೇಳಿದ ಹಾಗೆ ಭೌತಿಕ ಶುದ್ಧತೆ, ತೇವಾಂಶ, ತಳಿ ಶುದ್ಧತೆ, ಇದೇ ರೀತಿ ವಿವಿಧ ಲಕ್ಷಣಗಳಿದಾವೆ. ಅವು ಪ್ರತಿಯೊಂದು ಬೆಳೆಗೂ ಅವು ನಿರ್ದಿಷ್ಟಪಡಿಸಲಾಗಿದೆ. ನೀವು ಯಾವುದೇ ಬೀಜವನ್ನು ಖರೀದಿ ಮಾಡಬೇಕಂದ್ರೆ ರೈತರು ದಯವಿಟ್ಟು ಈ ಅಂಶಗಳನ್ನ ಗಮನಿಸಲೇಬೇಕಾಗ್ತದೆ. ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನಾವು ತೇವಾಂಶ ನೋಡ್ಕೊಳ್ಬೇಕಾಗ್ತದೆ. ಹೊಲದಲ್ಲಿ ತೇವಾಂಶ ನಾವು ಸರಿಯಾಗಿ ಇಲ್ಲ ಅಂತಂದ್ರೆ ಬೀಜ ಮೊಳಕೆ ಬರೋದಿಲ್ಲ. ಇದು ಒಂದು ಪ್ರಮುಖ ಕಾರಣ. ಎರಡನೇ ಕಾರಣ ಅಂತಂದ್ರೆ ಹಳೆ ಬೀಜ. ಈಗ ಕೆಲವೊಬ್ಬ ರೈತರು ಏನ್ ಮಾಡ್ತಾರೆ ಅಂದ್ರೆ ಮನೆಯಲ್ಲಿರುವಂತ ಬೀಜಗಳನ್ನ, ಹಳೆ ಬೀಜ, ಅವು ಬೀಜ ಬಿತ್ತುವ ಮುಂಚೆ ಯಾವುದೇ ಒಂದು ಗುಣಮಟ್ಟದ ಖಾತ್ರಿಯನ್ನು ಮಾಡಿಕೊಳ್ಳುವುದಿಲ್ಲ, ಪರೀಕ್ಷೆ ಮಾಡಿರಲಿಲ್ಲ. ಅಂತ ಸಂದರ್ಭದಲ್ಲಿ ಮೊಳಕೆ ಬರೋದಿಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ಬಿತ್ತನೆ ಮಾಡುವ ಸಮಯದಲ್ಲಿ ಉಷ್ಣಾಂಶ, ಈಗ ನಾವು ಹವಾಮಾನದಲ್ಲಿ ಉಷ್ಣಾಂಶ ಮತ್ತು ಮಣ್ಣಿನಲ್ಲಿ ಉಷ್ಣಾಂಶ ಇರ್ತದೆ. ಆ ಉಷ್ಣಾಂಶದಲ್ಲಿ ಏರುಪೇರಾದಾಗ, ಈಗ ಸಾಮಾನ್ಯ ಹೇಳ್ಬೇಕಂದ್ರೆ 20°C ಕಡಿಮೆ ಇತ್ತು ಅಥವಾ 40°C ಜಾಸ್ತಿ ಇತ್ತು ಟೆಂಪರೇಚರ್ ಅಂದ್ರೆ, ಆ ಸಂದರ್ಭದಲ್ಲಿ ಮೊಳಕೆ ಬರುವಂತ ಸಾಧ್ಯತೆ ಬಹಳ ಕಡಿಮೆ ಇರ್ತದೆ. ಅಲ್ಲಿ ರೈತರು ಮುಖ್ಯವಾಗಿ ಮೊಳಕೆ ಬರಲಿಕ್ಕೆ ಭೂಮಿ ತೇವಾಂಶ ಬಹಳ ಮುಖ್ಯ, ಜೊತೆಗೆ ಏನು ಬಿತ್ತಕ್ಕಂತ ಆಳ, ಬೀಜ ಬಹಳಷ್ಟು ಆಳವತ್ತೊಮ್ಮೆ ಮೊಳಕೆ ಬರೋದಿಲ್ಲ, ಕೆಲವೊಂದು ತೊಂದರೆಯಿಂದ ಮೊಳಕೆ ಕಳಪೆ ಆಗಬಹುದು. ಇನ್ನ ಮುಖ್ಯವಾಗಿ ತಾವು ಹೇಳುವ ಹಾಗೆ ಬೀಜವನ್ನ ಖರೀದಿ ಮಾಡುವಾಗ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು ರೈತರು, ಹೇಗೆ ಒಳ್ಳೆ ಬೀಜ ಇದೆ ಅಂತ ಹೇಳಿ. ಕೆಲವೊಬ್ಬರು ರೈತರು ಏನ್ ಮಾಡ್ತಾರೆ, ಒಳ್ಳೆ ಪ್ಯಾಕೆಟು ಕಲರ್ಫುಲ್ ಅಟ್ರಾಕ್ಟಿವ್ ಆಗಿ ನೋಡಿ ಅದ್ರ ಮೇಲೆ ಚಿತ್ರಗಳನ್ನು ನೋಡಿ ಬೀಜ ಖರೀದಿ ಮಾಡಿರ್ತಾರೆ, ಹೇಗೆ ಇಲ್ಲಿ ಖರೀದಿ ಮಾಡುವಾಗ ಏನು ಎಚ್ಚರಿಕೆ ವಹಿಸಬೇಕಂತೆ ರೈತರಿಗೆ? ರೈತರು ಈಗ ಮಾರುಕಟ್ಟೆಯಲ್ಲಿ ಹಲವಾರು ಕಂಪನಿಗಳು ಸಂಸ್ಥೆಗಳು ಬೀಜ ಮಾರಾಟದಲ್ಲಿ ತೊಡಗಿರ್ತಾರೆ, ಈ ಮುಂಗಾರು ಆಗ್ಲಿ ಹಿಂಗಾರು ಹಂಗಾಮಿನಲ್ಲಾಗ್ಲಿ. ಈಗ ರೈತರು ಖರೀದಿ ಮಾಡುವಾಗ ತಾವು ಖರೀದಿ ಮಾಡುವಂತಹ ಒಂದು ವರ್ಗ ಯಾವುದು ಅಂತ ಮೊದಲಾಗಿ ಖಚಿತಪಡಿಸಿಕೊಳ್ಬೇಕು. ಅದು ನೇರ ತಳಿನೋ ಅಥವಾ ಸಂಕರಣ ತಳಿ ಅಥವಾ ಹೈಬ್ರಿಡ್ ಅಂತ ಏನ್ ಹೇಳ್ತೀವಿ ಅದನ್ನ ಖಚಿತಪಡಿಸಿಕೊಳ್ಬೇಕು. ಎರಡನೇದಾಗಿ ಅದು ಯಾವ ತಳಿ, ಆ ತಳಿ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ಭಾಗಕ್ಕೆ ಶಿಫಾರಸು ಮಾಡಿದೆ ಅಥವಾ ಇಲ್ಲವಂತ ಖಚಿತಪಡಿಸಿಕೊಳ್ಬೇಕು. ಇಲ್ಲ ಅಂತಂದ್ರೆ ಮುಂದೆ ಬಹಳ ತೊಂದರೆ ಆಗ್ತದೆ. ಒಂದು ತಳಿಗಳು ಒಂದು ಭಾಗದಲ್ಲಿ ಚೆನ್ನಾಗಿ ಇಳುವರಿಯನ್ನು ಕೊಡ್ತದೆ, ಇನ್ನೊಂದು ಭಾಗದಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕೊಟ್ಟಂತ ಒಂದು ತಳಿ ಇಲ್ಲಿ ಕಡಿಮೆ ಇಳುವರಿ, ನಮ್ಮ ರೈತರ ಭಾಗದಲ್ಲಿ ಅಷ್ಟು ಇಳುವರಿಯನ್ನು ಕೊಡೋದಿಲ್ಲ. ಮತ್ತೆ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಈಗ ಬೀಜ, ಇದು ಕೂಡ ಒಂದು ಜೈವಿಕ ಒಂದು ವಸ್ತು, ಅದಕ್ಕೆ ನಿರ್ದಿಷ್ಟವಾದ ಒಂದು ಸಮಯ ಇರ್ತದೆ, ಜೀವ ಇದೆ. ಈಗ ಯಾವುದೇ ಒಂದು ಬೆಳೆ ತಗೊಂಡ್ರೆ ಅದಕ್ಕೆ ವಾಯಿದೆ ಅಥವಾ ಅವಧಿ ಅಂತ ಏನ್ ಹೇಳ್ತು 9 ತಿಂಗಳು ಇರ್ತದೆ. ಇದು ಒಂದು ರೈತರು ಮೊದಲು ಖರೀದಿ ಮಾಡುವಾಗ ಖರೀದಿ ಮಾಡುವಂತ ಬೀಜ ಏನಾದ್ರೂ ವ್ಯಾಲಿಡಿಟಿ, ಇಂಗ್ಲಿಷ್ ನ ವ್ಯಾಲಿಡಿಟಿ ಅಂತ ಹೇಳ್ತೀವಿ, ಅವಧಿ ವಾಯಿದೆ ಅದು 9 ತಿಂಗಳು ಮೀರಿರಬಾರ್ದು. ಅದು 9 ತಿಂಗಳು ಮೀರಿದ್ರೆ ದಯವಿಟ್ಟು ಯಾವ್ದೇ ರೈತರು ಆ ಬೀಜವನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ರೈತರು ಈ ವರ್ಷ ಖರೀದಿ ಮಾಡಿದಂತ ಬೀಜಗಳು ಸ್ವಲ್ಪ ಉಳಿದಿರುತ್ತೆ, ಒಂದ್ ಪ್ಯಾಕೆಟ್ ಎರಡು ಪ್ಯಾಕೆಟ್, ಏ ಮುಂದಿನ ವರ್ಷ ಬರ್ತಾವ ಅಂತ ಇಟ್ಬಿಡ್ತಾರೆ ಮನೆಯಲ್ಲಿ, ಅವಾಗ ಅವನ್ನ ಮುಂದಿನ ವರ್ಷ ಬಳಸಬಹುದು ಅಂತ ಹೇಗೆ? ಇದು ಕೆಲವೊಂದು ಬೆಳೆಗಳನ್ನ ಉಪಯೋಗಿಸ್ಕೊಳ್ಬಹುದು, ಬಟ್ ಉಪಯೋಗ ಮಾಡೋಕ್ಕಿಂತ ಮುಂಚೆ ನಾವು ಮೊಳಕೆ ಪ್ರಮಾಣವನ್ನು ಖಚಿತಪಡಿಸಿಕೊಳ್ಬೇಕು. ರೈತರು ತಮ್ಮ ಮನೆಯಲ್ಲೇ ಯಾವುದೇ ಖರ್ಚಿಲ್ಲದೆ ಮೊಳಕೆ ಪ್ರಮಾಣವನ್ನ ಪರೀಕ್ಷೆ ಮಾಡಬಹುದು, ಅಥವಾ ಇನ್ನು ಹೆಚ್ಚು ಖಾತರಿಗಾಗಿ ಇನ್ನು ಸರ್ಕಾರ ಸಂಸ್ಥೆಗಳು ಇನ್ನು ಬೀಜ ಪರೀಕ್ಷಾ ಪ್ರಯೋಗಾಲಯಗಳಿದಾವೆ, ಅಲ್ಲಿ ಒಂದು ಬಹಳ ಕಡಿಮೆ ದರದಲ್ಲಿ ಒಂದು ಮಾದರಿಗೆ ಅವ್ರು 50 ರೂಪಾಯಿಂದ 100 ರೂಪಾಯಿ ಮಾದರಿ ಖರ್ಚಾಗ್ತದೆ, ಅಲ್ಲಿ ನೀವು ಮೊಳಕೆ ಪ್ರಮಾಣವನ್ನು ಖಚಿತಪಡಿಸಿಕೊಂಡು ಉಪಯೋಗಿಸ್ಕೊಳ್ಬಹುದು. ಇನ್ನ ರೈತರು ಬೀಜವನ್ನ ತಂದು ಬಿತ್ತಾರೆ, ಬಿತ್ತನೆ ಮಾಡ್ತಾರೆ, ಆದ್ರೆ ಬೀಜ ನಾಟೋದಿಲ್ಲ, ಸಮಸ್ಯೆ ಆಗ್ಬಿಡತ್ತೆ. ಇಂತ ಒಂದು ಸಂದರ್ಭದಲ್ಲಿ ಏನು ಒಂದು ಕ್ರಮಗಳನ್ನ ರೈತರು ಕೈಗೊಳ್ಬೇಕಂತ ಹೇಳ್ತಿರ್ತಾವ? ಇದೊಂದು ಬಹಳ ಪ್ರಮುಖವಾದ ಅಂಶ. ರೈತರು ಮೊದಲೇ ಬೀಜ ಖರೀದಿ ಮಾಡುವಾಗ ಬೀಜದ ರಸೀದಿ ತಗೊಳ್ಬೇಕು, ಬಿಲ್ಲು. ನಾವೇನ್ ಹೇಳ್ತೀವಿ, ಸಾಮಾನ್ಯವಾಗಿ ಎಲ್ಲಾ ರೈತರು ಈ ರಸೀದಿಯನ್ನ ಕೆಲವೊಬ್ರು ತಗೊಳ್ತಾರೆ ಗೊತ್ತಿರೋರು, ಕೆಲವೊಬ್ರು ತಗೊಳ್ಳೋದಿಲ್ಲ. ಎಲ್ಲಿ ತೊಂದರೆ ಆಗುತ್ತೆ ಅಂದ್ರೆ ಎಲ್ಲಿ ಲೂಸ್ ಅಂತ ನಾವು ಮಾರುಕಟ್ಟೆಯಲ್ಲಿ ಲೂಸ್ ಆಗಿ ಸೀಡ್ಸ್ ತಗೊಳ್ತಾರೆ, ಅಂತ ಸಂದರ್ಭದಲ್ಲಿ ಬಹಳ ತೊಂದರೆ ಆಗ್ತದೆ. ಆ ಖರೀದಿ ಮಾಡಿದಂತ ಬೀಜಗಳು ಏನಾದ್ರೂ ಸರಿಯಾಗಿ ಮೊಳಕೆ ಹೊಡೆದಿಲ್ಲ, ಬೆಳೆ ಸರಿಯಾಗಿ ಬಂದಿಲ್ಲ ಅಂದ್ರೆ ಬಹಳ ತೊಂದರೆ ಆಗ್ತದೆ. ಅದಕ್ಕೆ ರೈತರು ಯಾವುದೇ ಬೆಳೆ ಆಗಲಿ ಖರೀದಿ ಮಾಡುವಾಗ ರಸೀದಿನ ಬೀಜ ರಸೀದಿ ಅಥವಾ ರಿಸಿಪ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ಪಡೆದುಕೊಳ್ಬಾಗ್ತದ. ಆ ರಸೀದಿಯಲ್ಲಿ ಕೆಲವೊಂದು ಅಂಶಗಳನ್ನ ನಮೂದಿಸಿರಬೇಕು. ಮೊದಲೇದಾಗಿ ಯಾವ ಬೆಳೆ, ಯಾವ ತಳಿ ಮತ್ತು ಮಾ ಬೀಜ ಮಾರಾಟ ಸಂಸ್ಥೆ ಮತ್ತು ಬೀಜ ಉತ್ಪಾದಕರ ಸಂಸ್ಥೆಯ ವಿಳಾಸವನ್ನ ಅದರಲ್ಲಿ ನಮೂದಿಸಿರಬೇಕು. ಇದು ಯಾವುದೇ ನೀವು ಹತ್ತಿ ಆಗಲಿ, ಸೂರ್ಯಪಾನ ಆಗಲಿ, ಕಡಲೆ ಆಗಲಿ, ತೊಗರಿ ಆಗಲಿ, ಯಾವುದೇ ಬೆಳೆ ಆಗಲಿ ರೈತರು ಖರೀದಿ ಮಾಡುವಾಗ ಈ ಬೀಜ ರಸೀದಿ ಮೇಲೆ ಇಷ್ಟು ಅಂಶಗಳನ್ನ ನಮೂದಿಸಿರಬೇಕು. ಒಂದು ವೇಳೆ ರೈತರಿಗೆ ಏನಾದರೂ ಮೊಳಕೆ ಪ್ರಮಾಣದಲ್ಲಿ ಅಥವಾ ಮೊಳಕೆ ಸರಿಯಾಗಿ ಬಂದಿಲ್ಲ ಅಂತಂದ್ರೆ ಅವರು ಮುಂದೆ ದೂರು ಕೊಡಲಿಕ್ಕೆ ಈ ಏನು ಬೀಜ ರಸೀದಿ ಅಂತ ಏನ್ ಹೇಳ್ತೀವಿ, ಬೀಜದ ರಸೀದಿ ಸ್ವಲ್ಪ ಬಿತ್ತನೆ ಬೀಜದ ಸ್ಯಾಂಪಲ್ ಒಳ್ಳೇದು, ಬಹಳ ಒಳ್ಳೇದು. ಈಗ ಸೂರ್ಯಪಾನ ಹತ್ತಿ ಅಂತ ಒಂದು ಬೆಳೆ ಸಂದರ್ಭದಲ್ಲಿ ಸ್ವಲ್ಪ ಒಂದು 100 ಗ್ರಾಂ ಅಥವಾ 50 ಗ್ರಾಂ ಅಷ್ಟು ಆದಷ್ಟು ಬೀಜವನ್ನ ಮನೇಲಿ ಇಟ್ಕೊಳ್ಬೇಕಾಗತ್ತ. ಅದೇ ರೀತಿ ಈ ನಾವು ರಸೀದಿ ಅಂತ ಏನ್ ಹೇಳಿದ್ವಿ ಮತ್ತು ಬೀಜ ಖರೀದಿ ಮಾಡಿದ ಪಾಕೆಟ್ ಕೊಡ್ತಾರೆ ಸಾಮಾನ್ಯವಾಗಿ ಎಲ್ಲಾ ಕಂಪನಿಗಳು ಎಲ್ಲಾ ಸಂಸ್ಥೆಗಳಾಗಲಿ, ಆ ಪಾಕೆಟ್ ಅನ್ನ ಬೀಜ ನೀವು ಬೆಳೆ ಮಾರಾಟವಾಗುವವರೆಗೂ ನಿಮ್ಮ ಹತ್ರ ಇಟ್ಕೊಳ್ಬೇಕಾಗ್ತದೆ. ಮುಂದೆ ಯಾವುದೇ ತೊಂದರೆ ಆಗಲಿ, ಬೆಳೆ ಸರಿಯಾಗಿ ಬರಲಿಲ್ಲ, ಈಗ ಕಂಪ್ಲೇಂಟ್ ಅನ್ನ ಎಲ್ಲಿ ಕೊಡಬೇಕು, ಈ ರೀತಿಯಾದಾಗ ಎಲ್ಲಿ ಕೊಡಬೇಕು ಕಂಪ್ಲೇಂಟ್ ಅನ್ನ? ಒಂದು ಮೊದಲೇದಾಗಿ ಬೀಜ ಯಾರು ಮಾರಾಟ ಮಾಡಿರ್ತಾರೆ ಅಥವಾ ಬೀಜ ಉತ್ಪಾದಕರು ಯಾರಿರ್ತಾರೆ ಅವರಿಗೆ ಒಂದು ದೂರನ್ನ ಕೊಡಬೇಕು. ಆ ದೂರು ಕೊಡುವಾಗ ನೀವು ಬೀಜದ ರಸೀದಿ ಅದರ ಒಂದು ಪ್ರತಿನ ನೀವು ಕೊಡಬೇಕಾಗ್ತದ. ಎರಡನೇದಾಗಿ ಸರ್ಕಾರ ಸಂಸ್ಥೆ, ಸರ್ಕಾರ ಇಲಾಖೆ ಅಂದ್ರೆ ಕೃಷಿ ಇಲಾಖೆ, ಕೃಷಿ ಇಲಾಖೆ ನೀವು ಕೃಷಿ ರೈತ ಸಂಪರ್ಕ ಕೇಂದ್ರಗಳಿರ್ತವೆ ಅಲ್ಲಿ ಕೃಷಿ ಅಧಿಕಾರಿಗೆ ನೀವು ಲಿಖಿತ ರೂಪದಲ್ಲಿ ದೂರು ಕೊಡಬೇಕಾಗ್ತದೆ. ಈ ದೂರು ಕೊಡಬೇಕಾದ ಸಂದರ್ಭದಲ್ಲಿ ಬೀಜದ ರಸೀದಿ ಬಿಲ್ ಅಂತ ಏನ್ ಹೇಳ್ತೇವೆ ಕಡ್ಡಾಯವಾಗಿ, ಬೀಜದ ಪ್ಯಾಕೆಟ್ ಕೂಡ ನೀವು ದೂರು ಕೊಡುವ ಸಂದರ್ಭದಲ್ಲಿ ಸಲ್ಲಿಸಬೇಕಾಗ್ತದೆ. ಇನ್ನು ಮುಖ್ಯವಾಗಿ ರೈತರು ಎಲ್ಲೆಲ್ಲೋ ಬೀಜ ತಗೋದಿರ್ತಾರೆ, ಅಲ್ಲಿ ಬಂದಾರ್ರಿ, ಇಲ್ಲಿ ಮಾರಕ್ ಬಂದಾರ, ಅಲ್ಲಿ ಸಿಗ್ತಾವ ಬೀಜ, ಇಲ್ಲಿ ಸಿಗ್ತಾವೆ, ದಾವಣಗೆರೆಗೆ ತಂದೆ ನಾನು, ಇದಕ್ಕೆ ಹೋಗಿ ತಂದೆ, ಅಲ್ಲೇ ಇಲ್ಲೇ ಎಲ್ಲೋ ತರ್ತಿರ್ತಾರೆ. ನಿರ್ದಿಷ್ಟವಾಗಿ ರೈತರಿಗೆ ಬೀಜ ಸಿಗತಕ್ಕಂತ ಸ್ಥಳಗಳ ಬಗ್ಗೆ ಎಲ್ಲೆಲ್ಲಿ ಬೀಜ ಖರೀದಿ ಮಾಡಬಹುದು ರೈತರು? ರೈತರು ಎಲ್ಲಾ ಕೃಷಿ ಚಟುವಟಿಕೆ ಪ್ರಾಮುಖ್ಯತೆ ಕೊಡ್ತಾರೆ, ಆದ್ರೆ ಬೀಜ ಖರೀದಿ ಸಮಯದಲ್ಲಿ ಕೆಲವೊಂದು ಸಾರಿ ಹಿಂಜರಿತಾರೆ. ಮಳೆ ಆಗಿಬಿಡತ್ತೆ, ಬೀಜಕ್ಕಾಗಿ ಓಡಾಡ್ತಾರೆ, ಅಲ್ಲಿ ಯಾರೋ ಒಬ್ರು ಹೇಳ್ಬಿಡ್ತಾರೆ ದಾವಣಗೆರೆ ಸೀತ ನೋಡಿ ತಗೋಮಾ ಅಂತೇಳಿ, ಅಲ್ಲಿ ಹೋಗಿ ತಗೊಂಬಂದು ಒಂದು ಕ್ವಿಂಟಲ್ ಬೀಜ ತಂದ್ಬಿಡ್ತಾರೆ. ಒಂದು ನಾನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ರೈತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನೀವು ನಿರ್ದಿಷ್ಟವಾದ ಒಂದು ಸಂಸ್ಥೆಗಳಿಂದ ಅಥರೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ಏನ್ ಹೇಳ್ತೀವಿ ಆ ಸಂಸ್ಥೆಗಳಿಂದ ದಯವಿಟ್ಟು ನೀವು ಬೀಜ ಖರೀದಿ ಮಾಡಬೇಕಾಗ್ತದ. ಮೊದಲೇದಾಗಿ ಸರ್ಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳು ಎರಡು ಬೀಜ ಉತ್ಪಾದನೆ ಮತ್ತು ಮಾರುಕಟ್ಟೆಯಲ್ಲಿ ತೊಡಗಿರ್ತಾರೆ, ಆ ಸಂಸ್ಥೆಗಳಿಂದ ನೀವು ಬೀಜ ಖರೀದಿ ಮಾಡಬೇಕಾಗ್ತದೆ. ಈಗ ಸರ್ಕಾರಿ ಸಂಸ್ಥೆ ಅಂತ ಬಂದ್ರೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಅಥವಾ ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ನೀವು ಖರೀದಿ ಮಾಡಬಹುದು. ಎರಡನೇದಾಗಿ ರಾಷ್ಟ್ರೀಯ ಬೀಜ ನಿಗಮ ಅಥವಾ ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್, ಅಲ್ಲಿಂದ ನೀವು ಖರೀದಿ ಮಾಡಬಹುದು. ಮೂರನೇದಾಗಿ ನಮ್ಮ ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯಗಳು, ನಮ್ಮ ಮುಖ್ಯ ಕಚೇರಿ ಅಥವಾ ಸಂಶೋಧನಾ ಕೇಂದ್ರಗಳಲ್ಲೂ ಕೂಡ ಖರೀದಿ ಮಾಡಬಹುದು. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ನೀವು ಖರೀದಿ ಮಾಡಬಹುದು. ಮತ್ತೆ ಸಹಕಾರ ಸಂಸ್ಥೆಗಳಲ್ಲೂ ಕೂಡ ಕೆಲವೊಂದು ಸಂಸ್ಥೆಗಳು ಕೂಡ ಈಗ ಬೀಜ ಮಾರುಕಟ್ಟೆಯಲ್ಲಿ ತೊಡಗಿರ್ತಾರೆ, ಆ ಸಂಸ್ಥೆಗಳನ್ನು ಕೂಡ ನೀವು ಖರೀದಿ ಮಾಡಬಹುದು. ಮತ್ತೆ ಇನ್ನು ಖಾಸಗಿ ಸಂಸ್ಥೆಗಳು ಬಂದ್ರೆ ಅಧಿಕೃತವಾಗಿ ಮಾರಾಟಗಾರರು ಇರ್ತಾರೆ, ಅಧಿಕೃತ ಮಾರಾಟಗಾರರಿಂದ ನೀವು ಖರೀದಿ ಮಾಡಬಹುದು. ಕೊನೆಯದಾಗಿ ಏನ್ ಹೇಳ್ತೀರಿ ರೈತರಿಗೆ, ಗುಣಮಟ್ಟದ ಬೀಜ ಅದರ ಬಗ್ಗೆ ಒಟ್ಟಾರೆ ರೈತರು ಏನು ಎಚ್ಚರಿಕೆಯನ್ನು ತಗೋಬೇಕು, ನಿಮ್ಮ ಕಿವಿ ಮಾತು ರೈತರಿಗೆ? ಈಗ ಮುಂಗಾರು ಏನು ಚೆನ್ನಾಗಿ ಆರಂಭ ಆಗ್ತಾ ಇದೆ, ಎಲ್ಲರೂ ರೈತರು ದಯವಿಟ್ಟು ಗುಣಮಟ್ಟದ ಬೀಜವನ್ನ ಬಳಕೆ ಮಾಡಿ. ಮತ್ತೆ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ, ಒಂದು ಊರಲ್ಲಿ ನೀವು ಒಂದೇ ತಳಿನ ಬೀಜ ಉಪಯೋಗ ಮಾಡ್ಬೇಕಂತ ಕೆಲವರು ಮಾಡ್ತಿರ್ತಾರೆ ಸರ್, ಟಿ ಎಸ್ ತ್ರೇಯರ್ ಆಗ್ಲಿ, ಜಿ ಆರ್ ಜಿ ಆಗ್ಲಿ ಅಥವಾ ಸೂರ್ಯಕಾಂತಿ ಅಂತ ಬಂದ್ರೆ ಏನಾಗುತ್ತೆ, ಅವರು ಬೇರೆ ಊರಿಂದ ತರಿಸ್ತಾ ಇರ್ತಾರೆ. ತರಿಸಿದಾಗ ಏನಾಗುತ್ತೆ, ಯಾರೋ ಒಬ್ರು ಹೋಗಿ ಬೀಜ ತಗೊಂಡ್ ಬರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಬೀಜ ಕೊಡುವಾಗ ಒಂದು 20 ಕ್ವಿಂಟಲ್ 25 ಕ್ವಿಂಟಲ್ ಅವರು ಒಂದೇ ರಸೀದಿಯಲ್ಲಿ ಬಿಲ್ ಹಾಕ್ತಾರೆ. ಆ ರಸೀದಿಯಲ್ಲಿ ಏನಾಗುತ್ತೆ, ಲಾಟ್ ನಂಬರ್ಸ್ ಅವರು ಸರಿಯಾಗಿ ನಮೂದಿಸಿರೋದಿಲ್ಲ. 25 ಕ್ವಿಂಟಲ್ ತಂದು ಒಂದು ಊರಲ್ಲಿ ಕೂಡ ಒಂದು 200 ಎಕರೆ ಬೀಜ ಬಿತ್ತನೆ ಮಾಡಿ, ಅದರಲ್ಲಿ ಯಾರೋ ಒಂದು 3-4 ಜನ ರೈತರು ಬಿತ್ತನೆ ತಪ್ಪಾಗಿರುತ್ತೆ, ಅದ್ ಮೊಳಕೆಯಿಂದ ತೊಂದರೆಯಿಂದ ಆಗಿರುತ್ತೋ ಅಥವಾ ಯಾವ ತೊಂದರೆ ಆಗಿರುತ್ತೆ, ಆ ಸಂದರ್ಭದಲ್ಲಿ ಈ ರಸೀದಿಯಿಂದ ಇಟ್ಕೊಂಡು ನಾವು ಮುಂದೆ ಯಾವ್ದು ರೀತಿ ಕ್ರಮ ತೆಗೆದುಕೊಳ್ಳಲಾಗುದಿಲ್ಲ. ಆದ್ರಿಂದ ರೈತರು ಬೀಜ ಖರೀದಿ ಮಾಡುವಾಗ ತಮ್ಮ ಒಂದು ಪ್ರತ್ಯೇಕವಾಗಿ 5 ಎಕರೆ ಯಾರೋ ಒಬ್ಬ ರೈತರಿರುತ್ತೆ ಅವ್ರ ಹೆಸರಲ್ಲೇ ಕೂಡ ಬೀಜವನ್ನು ಖರೀದಿ ಮಾಡಿ ಉಪಯೋಗಿಸಿಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಅದೇ ರೀತಿ ಇನ್ನೊಂದು, ಪ್ರತಿ ವರ್ಷ ರೈತರು ಹೊಸ ಹೊಸ ಬೀಜವನ್ನು ಖರೀದಿ ಮಾಡೋ ಅವಶ್ಯಕತೆ ಇಲ್ಲ. ತಳಿಗಳಲ್ಲಿ ಈಗ ನಾನು ಕಾರ್ಯಕ್ರಮದಲ್ಲಿ ಹೇಳಿದೆ, ತಳಿಗಳಲ್ಲಿ ಎರಡು ವರ್ಗಗಳಿದೆ, ಒಂದು ನೇರ ತಳಿ ಮತ್ತು ಇನ್ನೊಂದು ಸಂಕರಣ ತಳಿ. ಈ ನೇರ ತಳಿಗಳಲ್ಲಿ ನೀವು ಒಂದು ಸಾರಿ ಖರೀದಿ ಮಾಡಿದಂತ ಬೀಜನ ಎರಡರಿಂದ ಮೂರು ವರ್ಷ ನೀವು ಉಪಯೋಗ ಮಾಡ್ಕೊಳ್ಬಹುದು. ಉದಾಹರಣೆ ಹೇಳಿ, ನೇರ ತಳಿ ಬೆಳೆಗಳು. ಉದಾಹರಣೆ ಹೇಳಬೇಕಂತಂದ್ರೆ ಈಗ ತೊಗರಿ, ಹೆಸರು, ಉದ್ದು, ಕಡಲೆ, ಶೇಂಗಾ, ಈ ಬೆಳೆಗಳಲ್ಲಿ ನೀವು ಒಂದು ಸಾರಿ ಖರೀದಿ ಮಾಡಿದಂತ ಬೀಜನ ಎರಡು ಮೂರು ವರ್ಷ ಉಪಯೋಗ ಮಾಡ್ಕೋಬಹುದು. ಈಗ ರೈತರು ಕೇಳ್ತಾರೆ, ಒಂದ್ ವರ್ಷ ಮಾಡಿದ್ಮೇಲೆ ನೆಕ್ಸ್ಟ್ ಎರಡನೇ ವರ್ಷ ಯಾವ ತರ ನಾವು ಬೀಜ ಶೇಖರಣೆ ಮಾಡ್ಬೇಕು ಉಪಯೋಗಿಸ್ಬೇಕಂತ ಹೇಳ್ತಾರೆ. ಈಗ ಒಂದು ಸಾರಿ ನೀವು ನಿಗದಿತ ಸಂಸ್ಥೆಗಳಿಂದ ಖರೀದಿ ಮಾಡಿದ ನಂತರ ಬಿತ್ತನೆ ಮಾಡ್ತಾರೆ, ಬಿತ್ತನೆ ಮಾಡಿ ಕಟಾವು ಮಾಡೋ ಸಮಯದಲ್ಲಿ ನೀವು ಮುಂದೆ ಯೋಜನೆ ಮಾಡ್ಕೊಳ್ಬೇಕು, ಮುಂದಿನ ವರ್ಷ ನಾನು ಯಾವ ತೊಗರಿ, ಈಗ ಉದಾಹರಣೆ ಒಳ್ಳೆ ಒಂದು ಗಿಡವನ್ನ ಆಯ್ಕೆ ಮಾಡ್ಕೊಳ್ಬೇಕು. ಮುಂದಿನ ವರ್ಷ ಐದು ಎಕರೆಗೆ ಬೇಕಾದ್ರೆ ಬೀಜ, ಐದು ಎಕರೆಗೆ ಎಷ್ಟು ಬೀಜ ಬೇಕಾಗುತ್ತೆ ಅದನ್ನ ಆಯ್ಕೆ ಮಾಡಿಕೊಂಡು ಒಳ್ಳೆ ಗುಣಮಟ್ಟದ ಗಿಡಗಳನ್ನ, ರೋಗರಹಿತ ಗಿಡಗಳನ್ನ ಆಯ್ಕೆ ಮಾಡಿಕೊಂಡು ಅವನ್ನ ಪ್ರತ್ಯೇಕವಾಗಿ ರಾಶಿ ಮಾಡ್ಬೇಕು. ಆ ರಾಶಿ ಮಾಡಿದಂತ ಬೀಜಗಳನ್ನ ಸರಿಯಾಗಿ ಒಣಗಿಸ್ಬೇಕು. ಇದೊಂದು ಬಹಳ ಒಂದು ಪ್ರಮುಖ ಅಂಶ. ನೀವು ಹಾಗೆ ನೀವು ಕಟಾವು ಮಾಡಿ ರಾಶಿ ಮಾಡಿ ನೀವು ಮನೇಲಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಹುಳುಗಳು ಬರ್ತವೆ, ಉಗ್ರಾಣ ಕೀಟಗಳು ಬಾಧೆಯನ್ನು ಮಾಡಿ ನೀವು ಬೀಜ ಮೊಳಕೆ ಬರೋದಿಲ್ಲ. ಚೆನ್ನಾಗಿ ಒಣಗಿಸಿ ಎಲ್ಲಿ ಮನೆಯಲ್ಲಿ ಎಲ್ಲಿ ತೇವಾಂಶ ಇರೋದಿಲ್ಲೋ ಆ ಸ್ಥಳದಲ್ಲಿ ನೀವು ಶೇಖರಣೆ ಮಾಡಿಕೊಂಡು ಎರಡು ಮೂರು ವರ್ಷ ಉಪಯೋಗ ಮಾಡ್ಕೊಳ್ಬಹುದು. ಮತ್ತೆ ಇನ್ನೊಂದು ಹೇಳಿದೆ, ಹೈಬ್ರಿಡ್ ಅಂತೇಳಿ ಅಥವಾ ಸಂಕರಣ, ಅಲ್ಲಿ ದಯವಿಟ್ಟು ರೈತರು ಪ್ರತಿ ವರ್ಷ ನೀವು ಹೈಬ್ರಿಡ್ ಅಥವಾ ಸಂಕರಣ ತಳಿ ನೀವು ಉಪಯೋಗ ಮಾಡ್ಕೊಳ್ಬೇಕಂದ್ರೆ, ಉದಾಹರಣೆಗೆ ಸೂರ್ಯಪಾನದಲ್ಲಿ ನಮ್ಮ ವಿಶ್ವವಿದ್ಯಾಲಯದವರು ಒಂದು ಹೊಸ ಸಂಕರಣ ತಳಿಯನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ, RSFH 1887 ಅಂತ. ಈ ತಳಿಯನ್ನು ನೀವು ಪ್ರತಿ ವರ್ಷ ಖರೀದಿ ಮಾಡಲೇಬೇಕು, ಖರೀದಿ ಮಾಡಲೇಬೇಕು. ಭತ್ತಕ್ಕೆ ಬಂದ್ರೆ ಭತ್ತದಲ್ಲಿ ನೇರ ತಳಿಗಳಿದಾವೆ, ಅದರಲ್ಲಿ ಕೂಡ ಸಂಕರಣ ತಳಿ ಇದಾವೆ, KRH 2 ಮತ್ತೆ KRH 4 ಅಂತ ಇದೆ. ಅದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಭಿವೃದ್ಧಿಪಡಿಸಿದೆ. ಎಲ್ಲಿ ನೀವು ಸಂಕರಣ ತಳಿ ಅಥವಾ ಹೈಬ್ರಿಡ್ ಅಂತ ಹೇಳ್ತೀರಿ ಆ ಸಂದರ್ಭದಲ್ಲಿ ಪ್ರತಿ ವರ್ಷ ನೀವು ಬೀಜಗಳನ್ನ ಖರೀದಿ ಮಾಡಬೇಕಾಗುತ್ತೆ. ಈ ಕೆಲವೊಬ್ಬರು ರೈತರು ನಮ್ಗೆ ಕೇಳ್ತಾರೆ, ಸರ್ ಅವೇ ಬೀಜನ ಉಪಯೋಗ ಮಾಡ್ಕೊಂಡ್ರೆ ಏನಾಗುತ್ತೆ ಸರ್, ಬೀಜ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದೇ ಬೀಜ ನೀವು ಉಪಯೋಗ ಮಾಡ್ಕೊಂಡ್ರೆ ಬಹಳ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆಗ್ತದೆ, ಕುಂಠಿತ ಆಗ್ತದೆ. ಒಂದು ಗಿಡ ಇರ್ತದೆ, ಒಂದ್ ಗಿಡ ಎತ್ತರ ಇರ್ತದೆ, ಒಂದು ಗಿಡದಲ್ಲಿ ಕಾಳು ಕೊಟ್ಟೋದಿಲ್ಲ, ರೋಗ ಜಾಸ್ತಿ ಇರ್ತದೆ. ಇದೇ ಕಾರಣಕ್ಕೆ ದಯವಿಟ್ಟು ರೈತರು ಹೈಬ್ರಿಡ್ ಅಥವಾ ಸಂಕರಣ ತಳಿಗಳಲ್ಲಿ ಹೊಸ ಹೊಸ ಬೀಜಗಳನ್ನ ಪ್ರತಿ ವರ್ಷ ನೀವು ಖರೀದಿ ಮಾಡಬೇಕಾಗ್ತದೆ. ಒಳ್ಳೇದು ಡಾಕ್ಟರ್ ಉಮೇಶ್ ಹಿರೇಮಠ ಅವರೇ, ಇದುವರೆಗೂ ಗುಣಮಟ್ಟದ ಬೀಜ ಮತ್ತು ಬೀಜದ ಆಯ್ಕೆಯನ್ನ ಹೇಗೆ ಮಾಡ್ಬೇಕಂತಕ್ಕಂಥ ವಿಚಾರವಾಗಿ ರೈತರಿಗೆ ಮಾಹಿತಿ ನೀಡಿದ್ರಿ. ರೈತ ಬಾಂಧವರು ನಿಮ್ಮ ವಿಚಾರವನ್ನ ಗಮನಿಸಿ ಉತ್ತಮ ಬೀಜವನ್ನು ಆಯ್ಕೆ ಮಾಡಿ ಬಿತ್ತನೆಗೆ ಮುಂದಾದಲ್ಲಿ ಖಂಡಿತ ಅವರು ಏನು ಕೃಷಿಯೊಳಗೆ 50% ಅಷ್ಟು ಒಂದು ರಿಸ್ಕನ್ನು ಕಡಿಮೆ ಮಾಡಿಕೊಂಡಾಗೆ ಅಂತ ಹೇಳ್ಬೋದು. ಇದುವರೆಗೆ ಮಾಹಿತಿ ಹಂಚಿಕೊಂಡೋದಕ್ಕೆ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ರಾಯಚೂರು ಜಿಲ್ಲೆಗೆ ವಿವಿಧ ಬೆಳೆಗಳಲ್ಲಿ ಶಿಫಾರಸು ಮಾಡಿದ ಸುಧಾರಿತ ಬೀಜ ತಳಿಗಳು ಮತ್ತು ಮಹತ್ವ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಉಮೇಶ್ ಹಿರೇಮಠ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬೌಲತ್ತಿ. ಈಗ ಕೇಳಿ ಬಿದಿರು ಉತ್ಪಾದನೆ ಮತ್ತು ಮಾರಾಟ ಕುರಿತು ಮಾಹಿತಿಯನ್ನು. एक ऐसा पौधा है जो हर परिवेश में तेजी से विकसित हो सकता है. आसानी से उपलब्धता और इसकी मजबूती की वजह से बरसों से बांस का उपयोग होता रहा है और अब इसकी मांग और भी अधिक बढ़ गई है. दुनिया में तेजी से हो रहे जलवायु परिवर्तन पर काबू पाने में भी बांस काफी सहायक है क्योंकि इसमें कार्बन भंडारण और ऊर्जा बनाने की क्षमता है. तेजी से कट रहे जंगलों को बचाने में भी बांस की अहम भूमिका है क्योंकि ये निर्माण के लिए बेहतरीन विकल्प है. यानी बांस एक सस्टेनेबल और इको फ्रेंडली उत्पाद है और इसीलिए संयुक्त राष्ट्र के सस्टेनेबल डेवलपमेंट गोल्स को हासिल करने की दिशा में बांस अत्यधिक महत्वपूर्ण है. भारत दुनिया का दूसरा सबसे बड़ा बांस उत्पादक देश है जहाँ बांस की 125 देसी और 11 विदेशी प्रजातियाँ पाई जाती है. भारत में कुल बांस उत्पादन क्षेत्र 16 मिलियन हेक्टेयर है और वार्षिक बांस उत्पादन क्षमता 3.23 मिलियन टन है. यूं तो बांस भारत में लगभग हर इलाके में पाया जाता है लेकिन इसके कुल उत्पादन क्षेत्र का 40% हिस्सा मध्य प्रदेश, अरुणाचल प्रदेश, महाराष्ट्र, ओडिशा और असम में है. देश में 20 लाख से अधिक कारीगर बांस के विभिन्न उत्पाद बनाकर अपनी आजीविका चला रहे हैं. बांस उद्योग में अभूतपूर्व विकास की क्षमता है जहां 2018-19 में